ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ಸಂಖ್ಯೆ 08272825558. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಸಂವಾದವನ್ನು ನಡೆಸಬಹುದು. ಹಾಗೆಯೇ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಬೇರೆ ರೈತರ ಒಂದು ಜ್ಞಾನಾರ್ಜನೆಗೂ ಕೂಡ ತಾವು ಸಹಾಯವನ್ನು ಮಾಡಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 22858558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 22858, STD ಕೋಡ್ 08272. ರೈತ ಬಾಂಧವರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಹಿರಿಯ ಉದ್ಘೋಷಕರಾದಂಥ ವಿಶ್ವನಾಥ್ ಅವರು ಕೂಡ ಇದ್ದಾರೆ. ನಮಸ್ಕಾರ ವಿಶ್ವನಾಥ್. ನಮಸ್ಕಾರ ಸರ್. ತಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಈಗ ಈ ಸೋಮವಾರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಹಾರದ ಭಾಗಲ್ಪುರದಲ್ಲಿ ಒಂದು ಬೃಹತ್ ಸಮಾವೇಶ ನಡೀತು, ರೈತರದು, ರೈತರ ಒಂದು ಸಮಾವೇಶ ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲಿ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತನ್ನು ನೇರ ನಗದು ವರ್ಗಾವಣೆ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು. ಇದು ಇನ್ನೊಂದು ಏನು ಅಂದರೆ, ಇದು 6ನೇ ವರ್ಷಾಚರಣೆ ಅಂತ ಹೇಳ್ಬೋದು. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2019 ಫೆಬ್ರವರಿ 24ರಂದು ಪ್ರಾರಂಭ ಮಾಡಿತ್ತು. ಅವತ್ತು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿತ್ತು. ಅದು ಮೊದಲನೇ ಕಂತು. ಈಗ 6 ವರ್ಷ ಅಂದರೆ 19ನೇ ಕಂತು ವರ್ಗಾವಣೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಸಾಕಷ್ಟು ಹಣ ನಮ್ಮ ರೈತ ಬಾಂಧವರ ಒಂದು ಖಾತೆಗಳಿಗೆ ವರ್ಗಾವಣೆಯಾಗಿದೆ. ನೋಡಿ, ಇದು 19ನೇ ಒಂದು ಕಂತನೇ ಸುಮಾರು 22,000 ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ 19ನೇ ಕಂತನೇ. ಅಂದರೆ ಇದನ್ನು ನಾವು ನೋಡಿದಾಗ ಸಾಕಷ್ಟು ರೈತರಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಕೇಂದ್ರ ಸರ್ಕಾರ 4 ವರ್ಗದ ಜನರನ್ನು ನಮ್ಮ ವಿಕಸಿತ ಭಾರತದ ಆಧಾರ ಸ್ತಂಭಗಳು ಅಂತ ಪರಿಗಣಿಸಿದೆ ಅಂತಂದು ಹೇಳಿದರು. ಅವ್ರು ಯಾರ್ಯಾರು? ಒಂದು ಬಡಜನರು, ಎರಡನೆಯವರು ರೈತರು, ಮೂರನೆಯವರು ಯುವಕರು, ನಾಲ್ಕನೆಯವರು ಮಹಿಳೆಯರು. ಇವರನ್ನು ನಮ್ಮ ವಿಕಸಿತ ಭಾರತದ ಒಂದು ಸಂಕಲ್ಪ ಇದೆಯಲ್ಲ, 2047ನೇ ಇಸ್ವಿ ಹೊತ್ತಿಗೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅನ್ನೋದು ನಮ್ಮ ಎಲ್ಲರ ಒಂದು ಗುರಿ. ಅದನ್ನ ನಮ್ಮ ಪ್ರಧಾನಮಂತ್ರಿಯವರು ನಿಗದಿ ಮಾಡಿದ್ದಾರೆ. ಅದನ್ನ ನಮ್ಮ ಎಲ್ಲ ದೇಶವಾಸಿಗಳು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಅದ್ರ ಕಡೆಗೆ ಕೆಲಸವನ್ನ ಮಾಡಬೇಕಾದಂತ ಅಗತ್ಯ ಇದೆ. ಹಾಗಾಗಿ ಆ ಒಂದು ಹೊತ್ತಿಗೆ ನಾವು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅಂದ್ರೆ ಈ 4 ವರ್ಗದ ಜನರು ಚೆನ್ನಾಗಿ ಕೆಲಸ ಮಾಡಬೇಕು, ಅವರಿಗೆ ಹೆಚ್ಚು ಒಂದು ಒಂದು ಪ್ರೋತ್ಸಾಹವನ್ನು ಕೊಡಬೇಕು, ಅವರಿಗೆ ಸಂಬಂಧಪಟ್ಟ ಯೋಜನೆಗಳನ್ನು ರೂಪಿಸಬೇಕು ಅನ್ನೋದು ಪ್ರಧಾನಮಂತ್ರಿಯವರ ಉದ್ದೇಶ ಅಂತ. ರೈತರಿಗೋಸ್ಕರ ಮುಖ್ಯವಾಗಿ ಬಿತ್ತನೆ ಬೀಜ, ಗೊಬ್ಬರ, ನೀರಾವರಿ ಒದಗಿಸೋದಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಇವತ್ತು ಹೇಳ್ಬೋದು, ಕಳೆದ 10 ವರ್ಷದಲ್ಲಿ ಸರ್ಕಾರ 12,00,000 ಕೋಟಿ ರೂಪಾಯಿಗಳನ್ನು ಬರೇ ರಸಗೊಬ್ಬರಕ್ಕಾಗಿನ ಸಹಾಯಧನ ನೀಡಿದೆ. ಇವತ್ತು ಬೇರೆ ದೇಶಗಳಲ್ಲಿ ಒಂದು ಚೀಲ ಯೂರಿಯಾಕ್ಕೆ 3,000 ರೂಪಾಯಿ ಕೊಡಬೇಕಂತೆ, ಅದೇ ಇಲ್ಲಿ ಬಹಳ ಕಡಿಮೆ ಇದೆ. ನಮ್ಮ ದೇಶದಲ್ಲಿ. ಏನಂದ್ರೆ ಸಹಾಯಧನ ರೈತರಿಗೆ ನೀಡ್ತಾ ಇರೋದ್ರಿಂದ ಅದು ಅಷ್ಟು ಕಡಿಮೆ ದರಕ್ಕೆ ಸಿಗ್ತಾ ಇದೆ. ಇದು ರೈತರಿಗೆ ಆದ ಒಂದು ಉಳಿತಾಯ ಅಂತ ಪ್ರಧಾನಮಂತ್ರಿಯವರು ಅಭಿಪ್ರಾಯಪಟ್ಟರು. ಜೊತೆಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಕಳೆದ 6 ವರ್ಷದಲ್ಲಿ 370,000 ಕೋಟಿ ರೂಪಾಯಿ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಅಂತೆ. ಬೃಹತ್ ಮೊತ್ತ ಅಂತ ಹೇಳ್ಬೋದು ನಾವು. ಅಷ್ಟರ ಮಟ್ಟಿಗೆ ಈಗ ವರ್ಗಾವಣೆಯನ್ನು ಮಾಡಲಾಗಿದೆ. ಮತ್ತು ಇನ್ನೊಂದು ಏನಂತಂದರೆ ರೈತರ ಬೆಳೆಗಳಿಗೆ ವಿಮೆ ಒದಗಿಸೋದಕ್ಕೆ ಈಗ ನಾವು ಮನುಷ್ಯರು ಜೀವ ವಿಮೆ ಎಲ್ಲ ಮಾಡಿಸ್ಕೊಳ್ತಾರೆ, ಹಾಗೆ ಜೀವ ವಿಮೆ ಬೆಳೆಗಳಿಗೆ ಬೆಳೆಗಳಿಗೂ ಕೂಡ ವಿಮೆ ಒದಗಿಸೋದು. ಈಗ ಮನುಷ್ಯರಿಗೋಸ್ಕರನೇ ಒಂದು ಕಡಿಮೆ ವೆಚ್ಚದ ವಿಮಾ ಯೋಜನೆಗಳನ್ನು ಕೂಡ ಸರ್ಕಾರ ಜಾರಿ ತಂದಿದೆ, ಜನ ಸುರಕ್ಷಾ ಯೋಜನೆ ಅಂತರಿಂದ. ಈಗ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, ಅದರ ಅಡಿಯಲ್ಲಿ ಕೇವಲ 200 ನೀವು ಎಷ್ಟು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅದು, ಅದರ ಅಡಿಯಲ್ಲಿ ಕೇವಲ ನೀವು ವರ್ಷಕ್ಕೆ 20 ರೂಪಾಯಿ ಕಟ್ಟಿದ್ರೆ ಸಾಕು ನಿಮಗೆ 2 ಲಕ್ಷ ರೂಪಾಯಿ ಅದಕ್ಕೆ ಇದು ಸಿಗುತ್ತೆ ವಿಮಾ ಒಂದು ಸೌಲಭ್ಯ. ಅಂದರೆ ಅದು ಅಪಘಾತ ವಿಮೆ, ಅದು ಬ್ಯಾಂಕ್ ಖಾತೆ ಮೂಲಕ ಕಟಾಯಿಸ್ತಾರೆ. ಆದರೆ 55 ವರ್ಷಕ್ಕೆ ಅದು ನಿಂತೋಗುತ್ತೆ, ನೀವು 18 ವರ್ಷದಿಂದಲೂ ಪ್ರಾರಂಭ ಮಾಡ್ಬೋದು. ಆಮೇಲೆ ಇನ್ನೊಂದಿದೆ ಪ್ರಧಾನಮಂತ್ರಿ, ಅಲ್ಲ ಇದು ನಾನು ಈಗ 20 ರೂಪಾಯಿ ಕಟ್ಟೋದಿದೆಯಲ್ಲ ಅದು 70 ವರ್ಷದವರೆಗೂ ಅಸ್ತಿತ್ವದಲ್ಲಿರುತ್ತೆ. 70 ವರ್ಷದವರೆಗೂ. ಇನ್ನೊಂದು ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಇದೆ, ಅದಕ್ಕೆ 236 ರೂಪಾಯಿ ಕಟ್ಟಬೇಕು ವರ್ಷಕ್ಕೆ. ಅದರಲ್ಲಿ ಅಪಘಾತ ವಿಮೆಯನ್ನು ಆಗುತ್ತೆ, ಮತ್ತು ಸ್ವಾಭಾವಿಕವಾಗಿ ಸಾವಾದರೂ ಕೂಡ 2 ಲಕ್ಷ ರೂಪಾಯಿ ಸಿಗುತ್ತೆ. ಅಂದರೆ ನೀವು 2056 ರೂಪಾಯಿ ಕಟ್ಬಿಟ್ರೆ 55 ವರ್ಷದ ಒಳಗಿನವರು 4 ಲಕ್ಷ ರೂಪಾಯಿವರೆಗೂ ವಿಮೆ ಒಂದು ಸೌಲಭ್ಯ ಪಡೆಯಬಹುದು, ಭಾಳ ಕಡಿಮೆ ಇದರಲ್ಲಿ. ಅದೇ ನೀವು ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ 70 ವರ್ಷದವರೆಗೂ ಮುಂದುವರ್ಸ್ಕೊಂಡು ಹೋಗ್ಬೋದು, 2 ಲಕ್ಷ ರೂಪಾಯಿ ಕೇವಲ 20 ರೂಪಾಯಿ ವರ್ಷಕ್ಕೆ. ಅದೇ ರೀತಿ ಈಗ ರೈತರ ಒಂದು ಈ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಅದು ಯೋಜನೆ ಹೆಸರು. ಅದರಡಿಯಲ್ಲಿ ಇಲ್ಲಿವರೆಗೂ ಪ್ರಧಾನಮಂತ್ರಿಯವರು ಹೇಳಿದಾಗೆ 175,000 ಕೋಟಿ ರೂಪಾಯಿ ಮೌಲ್ಯದ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸಲಾಗಿದೆಯಂತೆ ಇಲ್ಲಿವರೆಗೂ. ಅದು ಕೂಡ ಅವರು ಅಧಿಕಾರಕ್ಕೆ ಬಂದಮೇಲೆ ಅದು ಕೆಲವೊಂದು ಮಾರ್ಪಾಟುಗಳನ್ನು ತಂದು ಅದನ್ನು ಮಾಡಿದರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ. ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ಆದಾಯ ಹೆಚ್ಚೋದಕ್ಕೆ ಪಶುಪಾಲನೆಗೆ ಭಾಳ ಒತ್ತು ಕೊಡಲಾಗಿದೆ. ಜೊತೆಗೆ ಗ್ರಾಮೀಣ ಮಹಿಳೆಯರನ್ನು ಸ್ವಾವಲಂಬನೆ ಒಂದು ಹಾದಿಯಲ್ಲಿ ಮುನ್ನಡೆಸೋದಕ್ಕೆ ಲಖಪತಿ ದೀದಿ ಯೋಜನೆ ಅಂತಂದು ಅದು ಕೂಡ ಇದೆ ಮಹಿಳೆಯರಿಗೆ. ಅದರಲ್ಲಿ ವಿಶೇಷವಾಗಿ ಏನು ಅಂದರೆ ಮಹಿಳೆಯರಿಗೆ ಈ ಡ್ರೋನ್ ಚಾಲನೆಯನ್ನು ಕಲಿಸುವಂಥದ್ದು. ಇವತ್ತು ಡ್ರೋನ್ ಅನ್ನುವಂಥದ್ದು ಒಂದು ತಂತ್ರಜ್ಞಾನವನ್ನು ಕೃಷಿಗೆ ಬಳಸ್ಕೊಡೋದು, ಕೃಷಿಗೆ. ಈಗ ಕೃಷಿ ನಮ್ಮ ಬೆಳೆಗಳಿಗೆ ಕೀಟ ರೋಗಗಳು ಬಾಧೆ ಇದ್ದರೆ ಸಿಂಪರಣೆ ಮಾಡಬೇಕಲ್ಲ, ಆ ಸಿಂಪರಣೆ ಮಾಡೋದಕ್ಕೆ ಅದರಲ್ಲಿ ಡ್ರೋನ್ ಬಳಸಿ ನಾವು ಸಿಂಪರಣೆ ಮಾಡ್ಬೋದು, ಹೊಸ ತಂತ್ರಜ್ಞಾನ ಬಳಸಿದ್ದರಲ್ಲಿ. ಅದೇನಪ್ಪ ಅಂತಂದರೆ ಕಡಿಮೆ ಒಂದು ನೀರನ್ನು ಬಳಸ್ಕೊಂಡು ಆ ಒಂದು ಕೀಟನಾಶಕ ರೋಗನಾಶಕವನ್ನು ಅದು ಆ ವ್ಯಾಪ್ತಿಗೆ ಅದು ಸಿಂಪರಣೆ ಮಾಡುತ್ತೆ, ಸಮಯ ಮತ್ತು ಶ್ರಮ ಕೂಡ ಉಳಿತದೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಒಂದು ಡ್ರೋನ್ ಕೊಂಡ್ಕೊಳ್ಳೋದಕ್ಕೆ ಸಹಾಯ ಇದೆಲ್ಲ ಮಾಡ್ತಾ ಇದ್ದಾರೆ. ಇದು ಲಖಪತಿ ದೀದಿ ಅಂತ ಅದೊಂದು ಯೋಜನೆ. ಜೊತೆಗೆ ಈ ಹಾಲಿನ ಉತ್ಪಾದನೆ ನಮ್ಮ ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ಸುಮಾರು 10 ಕೋಟಿ ಟನ್ನಷ್ಟು ಏರಿದೆ. 2014 14 ಕೋಟಿ ಟನ್ ಇತ್ತು, ಈಗ 24 ಕೋಟಿ ಟನ್ ಆಗಿದೆ ಅದು ಹಾಲಿನ ಉತ್ಪಾದನೆ. ಅಂದರೆ ವಿಶ್ವದಲ್ಲೇ ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ, ಹೆಮ್ಮೆಯಿಂದ ಹೇಳಬೇಕು ಪ್ರತಿಯೊಬ್ಬರು ಕೂಡ. ಇವತ್ತು ಅಷ್ಟರ ಮಟ್ಟಿಗೆ ಹೈನುಗಾರಿಕೆಯಲ್ಲಿ ನಮ್ಮ ರೈತರು ತೊಡಗಿದ್ದಾರೆ, ಲಾಭನೂ ಪಡಿತಾ ಇದ್ದಾರೆ. ಹಾಗೆ ಸರ್ಕಾರದಿಂದ ಪ್ರೋತ್ಸಾಹ, ಸರ್ಕಾರದಿಂದ ಭಾಳ ಪ್ರೋತ್ಸಾಹ ಇದೆ. ಅದು ಇನ್ನೊಂದು ಯೋಜನೆ ಇದೆ, ಅದು ಕೂಡ ನಾನು ಆಮೇಲೆ ಹೇಳ್ತೀನಿ. ಮೀನು ಕೃಷಿಕರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ನೀಡಿದ್ದಾರೆ, ಮೊದಲು ಈ ಸೌಲಭ್ಯ ಇರಲಿಲ್ಲ, ಅದನ್ನ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಇದು ರೈತರಿಗೂ ಕೂಡ ಇದೆ ಕಿಸಾನ್ ಕ್ರೆಡಿಟ್ ಕಾರ್ಡು, ಅದನ್ನ ಮೀನು ಕೃಷಿಕರಿಗೂ ಕೂಡ ಕೊಟ್ಟಿದ್ದಾರೆ. ಮೊದಲು 3 ಲಕ್ಷ ರೂಪಾಯಿ ಇತ್ತು ಸಾಲದ ಮಿತಿ, ಈಗ ಬೆಳೆ ಸಾಲ ತೆಗೆದುಕೋಬೇಕು ರೈತರು. ಒಂದು ಬೆಳೆ ಸಾಲ ತೆಗೆದುಕೋಬೇಕು ಅಂತಂದರೆ ಪದೇ ಪದೇ ಆರ್ ಟಿ ಸಿ ಕೊಡಬೇಕು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೊಟ್ಟು ಕೊಟ್ಟು ರೈತರು ಬೇಡಪ್ಪ ಸಾಲನೇ ಬೇಡ ಅನ್ನಂಗಾಗಿದ್ದು. ಮತ್ತು ಈ ಲೇವಾದೇವಿಗಾರರ ಒಂದು ಹಾವಳಿಗೆ ಅವರು ಒಳಪಡ್ತಾ ಇದ್ರು, ಯಾರು ದಾಖಲೆಗಳನ್ನು ಪದೇ ಪದೇ ಕೊಡ್ತಾರೆ ಅಂತ. ಅದನ್ನೆಲ್ಲ ಈಗೇನಾಗಿದೆ ಅಂದರೆ ಒಂದು ಸರಿ ಕೊಟ್ಬಿಟ್ಟು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಅವ್ರು ತೊಗೊಂಡ್ರೆ ಸಾಕು, ಪದೇ ಪದೇ ಕೊಡೋ ಹಾಗಿಲ್ಲ ಅವರು. ಅದಕ್ಕೆ 3 ಲಕ್ಷ ರೂಪಾಯಿವರೆಗೂ ಸಾಲ ಇರುತ್ತೆ ಬೆಳೆ ಸಾಲ ಅಂತ, ಅದಕ್ಕೆ 7%ರಷ್ಟು ಬಡ್ಡಿದರ ಹಾಕ್ತಾರೆ. ಮತ್ತೆ ಮುಂಚಿತವಾಗಿಯೇ ಕಟ್ಟಿದ್ರೆ ಅವಧಿಗಿಂತ ಇನ್ನೂ ಅದಕ್ಕೆ ಬಡ್ಡಿಗೆ ರಿಯಾಯಿತಿ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ. ಇಷ್ಟೆಲ್ಲ ಅನುಕೂಲ ಇದೆ. ಅದನ್ನ ನಮ್ಮ ಮೀನು ಕೃಷಿಕರಿಗೂ ಕೂಡ ವಿಸ್ತರಿಸಲಾಗಿದೆ. ಸಾಲಕ್ಕೆ ಸಹಾಯಧನ ಏನಾಗ್ತದೆ? ಸಹಾಯಧನ ಹೇಳಿನಲ್ಲ, ಮುಂಚಿತವಾಗಿ ಕಟ್ಟಿದ್ರೆ ಶೇಕಡ 7% ಬಡ್ಡಿ ಇರೋದನ್ನ ಇನ್ನೂ ಕಡಿಮೆ ಮಾಡ್ತಾರೆ. ಅದೊಂದಿದೆ. ಮತ್ತು ಈ ಒಂದು ಬಜೆಟ್ನಲ್ಲಿ ಆ 3 ಲಕ್ಷ ಇತ್ತಲ್ಲ ಸಾಲದ ಮಿತಿ, ಅದನ್ನು 5 ಲಕ್ಷಕ್ಕೆ ಏರಿಸಿದ್ದಾರೆ. ಅಂದರೆ ಇನ್ನೂ ಹೆಚ್ಚಿನ ಒಂದು ಸಾಲವನ್ನು ಪಡೆದು ಅವರು ಕೃಷಿಯನ್ನು ಅಭಿವೃದ್ಧಿಪಡಿಸ್ಕೋಬಹುದು. ಯಾಕೆಂದರೆ ಕೃಷಿ ಉತ್ಪನ್ನಗಳ ದರಗಳು ಕೂಡ ಹೆಚ್ಚಾಗ್ತಾಯಿದೆ. ಅದು ಕೃಷಿ ಉತ್ಪನ್ನಗಳ ದರಗಳು ಹೆಚ್ಚಾಗ್ತಾಯಿವೆ, ಕೃಷಿ ಪರಿಕರಗಳು ಪರಿಕರಗಳ ಒಂದು ದರನೂ ಕೂಡ ಹೆಚ್ಚಾಗ್ತಾಯಿದೆ. ಹಾಗಾಗಿ ಅದನ್ನು ಮಾಡಿದ್ದಾರೆ. ಇನ್ನು ರೈತರಿಗೆ ಕೃಷಿ ಉತ್ಪನ್ನಗಳಿಗೆ ಒಂದು ರಫ್ತು ಅವಕಾಶವನ್ನು ಕೂಡ ಈಗ ಕಲ್ಪಿಸಲಾಗ್ತಾಯಿದೆ. ಇದರಿಂದ ಒಳ್ಳೆಯ ಗುಣಮಟ್ಟವನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮ ರೈತರ ಜವಾಬ್ದಾರಿ. ಈ ರಫ್ತು ಅಂತ ಬಂದ ತಕ್ಷಣ ಈ ಕೀಟನಾಶಕ ರೋಗನಾಶಕ ಇವೆಲ್ಲ ಕಡಿಮೆ ಮಾಡಬೇಕು. ಆ ಉಳಿಕೆ ಅಂಶಗಳು ಉಳಿತು ಅಂದರೆ ಆ ರಫ್ತು ಒಂದು ಮೌಲ್ಯ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಅದೊಂದು. ಮತ್ತು ಇದರಿಂದ ರಫ್ತಾದಾಗ ಏನಾಗುತ್ತೆ, ತಂತಾನೇ ಬೆಲೆ ಹೆಚ್ಚಾಗುತ್ತೆ. ಈಗ ನಮ್ಮ ಕಾಫಿದು ಕೂಡ ಸಾಕಷ್ಟು ರಫ್ತು ಮೌಲ್ಯ ಇದೆ. ಕೆಲವೊಂದು ಕೀಟನಾಶಕಗಳನ್ನು ವಿಶೇಷವಾಗಿ ಈ ಹಣ್ಣು ಇನ್ನೇನು ಮಾಗುತ್ತಲ್ಲ ಕಾಫಿ ಹಣ್ಣು, ಹಾಗೆಲ್ಲ ಹೊಡಿಬೇಡ್ರಿ ಅಂತ ಹೇಳ್ತಾರೆ. ಕಾರಣ ಉಳಿಕೆ ಅಂಶ ಅದು ಉಳಿದುಬಿಟ್ರೆ ಮತ್ತೆ ಅದರದ್ದು ಮೌಲ್ಯನೇ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಗುಣಮಟ್ಟನೂ ಹಾಗೆ ಇರಬೇಕಲ್ಲ. ಗುಣಮಟ್ಟ ಅವರು ಎಲ್ಲಿ ಪ್ರತಿಯೊಂದು ಪರೀಕ್ಷೆ ಮಾಡ್ತಾರೆ, ಸಣ್ಣ ಸಣ್ಣ ಪರೀಕ್ಷೆ ಮಾಡಿ ಅದರಲ್ಲಿ ಎಷ್ಟು ಮಟ್ಟಿಗೆ ಕೀಟನಾಶಕದ ಅಂಶ ಇದೆ ಅಂತ ಅವರು ಪತ್ತೆ ಮಾಡಿನೇ ಕೊಂಡ್ಕೊಳ್ಳೋದು. ಆ ಒಂದು ವಿಚಾರನೂ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಮತ್ತು ಬಿಹಾರದಲ್ಲಿ ಮಖಾನ ಅಂತ ಒಂದು ಬೆಳೆ, ಅದು ನಮ್ಮ ಈ ಗುಲಾ ಈ ಅದು ಕಮಲದ ಹೂವಿನ ಒಂದು ಜಾತಿಗೆ ಸೇರಿದಂಥ ಬೆಳೆ. ಅದರಲ್ಲಿ ಒಂದು ರೀತಿ ಬೀಜಗಳನ್ನು ಹೋದರೆ ಒಂಥರ ನಮ್ಮ ಪಾಪ್ಕಾರ್ನ್ ಟೈಪು ಅರಳ್ತವಂತೆ. ಅದನ್ನು ಒಂದು ಫಾಸ್ಟ್ ಫುಡ್ ಅಂತಾರಲ್ಲ, ಮತ್ತು ಕಡಿಮೆ ಒಂದು ಕ್ಯಾಲೊರಿ ಇರುವಂಥ ಆಹಾರ ಅದು. ಅದನ್ನ ಅದರ ಬಿಹಾರದಲ್ಲೇ ಹೆಚ್ಚು ಅದು ಉತ್ಪಾದನೆ ಆಗೋದು. ಅದಕ್ಕೊಂದು ಮಖಾನ ಮಂಡಳಿ ಅಂತ ಸ್ಥಾಪನೆ ಮಾಡಿ ಅದರ ಜನಪ್ರಿಯ ಮಾಡೋದು, ಮತ್ತು ರೈತರಿಗೂ ಕೂಡ ಒಳ್ಳೆ ಲಾಭವನ್ನು ಉಂಟು ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸೋದಕ್ಕೆ ಅದನ್ನೊಂದು ಈ ಬಜೆಟ್ನಲ್ಲೂ ಕೂಡ ಅದು ಆಗಿದೆ ಪ್ರಸ್ತಾಪ. ಅದು ಈಗ ಅನುಷ್ಠಾನ ಆಗಬೇಕು. ಅದಕ್ಕೆ ಅನುಮೋದನೆ ಸಿಕ್ಕಮೇಲೆ ಅದೆಲ್ಲ ಕಾರ್ಯಾಚರಣೆ ಪ್ರಾರಂಭವಾಗುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ನಮ್ಮ ಸರ್ಕಾರ ಈ ಬಹಳ ಒಂದು ಕಳೆದ 10 ವರ್ಷದಲ್ಲಿ ದ್ವಿದಳ ಧಾನ್ಯದ ಉತ್ಪಾದನೆ ಮತ್ತು ಎಣ್ಣೆಕಾಳುಗಳ ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದೆ. ಅಂದರೆ ನಾವು ಸಾಕಷ್ಟು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ನಿಲ್ಲಿಸಬೇಕು ಅಂತ. ಹಾಂ, ಖಾದ್ಯ ತೈಲವನ್ನು ದ್ವಿದಳ ಧಾನ್ಯವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದೇ ಇಲ್ಲೇ ಉತ್ಪಾದನೆ ಆದರೆ ಇಲ್ಲೇ ಉತ್ಪಾದನೆ ಆಗಬೇಕು. ಯಾಕೆಂದರೆ ನಮ್ಮಲ್ಲೇ ಸಾಕಷ್ಟು ಜನ ರೈತರಿದ್ದಾರೆ. ಸುಮಾರು ಒಂದು ಸಾಕಷ್ಟು ಕೃಷಿ ಭೂಮಿ ಇದೆ ನಮ್ಮ. ಅದಕ್ಕಾಗಿಯೇ ಬೆಂಬಲ ಬೆಲೆಯನ್ನು ಕೂಡ ಹೆಚ್ಚು ನೀಡ್ತಾ ಇದೆ ನಮ್ಮ ಸರ್ಕಾರ. ಇದು ಹೆಚ್ಚೆಚ್ಚು ರೈತರು ಬೆಳೀಲಿ ಅಂತ. ಮತ್ತು ಸರ್ಕಾರ ಅದನ್ನು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಬೆಲೆ ಕುಸಿದಾಗ ಕೊಂಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಹಣವನ್ನು ಕೊಡ್ತಾ ಇದೆ, ಮಾಡ್ತಾ ಇದ್ದಾರೆ. ಇನ್ನೊಂದೇನೆಂದರೆ, ನಮ್ಮ ದೇಶದಲ್ಲಿ ಬಹಳ ವೈವಿಧ್ಯಮಯವಾದ ದೇಶ ನಮ್ಮದು. ಇಲ್ಲಿ ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಬರುತ್ತೆ. ಆ ಕೆಲವು ಪ್ರದೇಶಗಳು ಹೇಗಿದ್ದಾವೆ ಅಂತಂದರೆ, ನಮ್ಮಲ್ಲಿ ಏನು ಒಂದು ತಿಂಗಳಲ್ಲಿ ಬರುತ್ತಲ್ಲ ಮಳೆ, ಆ ಮಳೆ ಇಡೀ ವರ್ಷದಲ್ಲೂ ಕೂಡ ಬರಲ್ಲ, ಬರೋದಿಲ್ಲ. ಹ್ಞೂ, ಸುಮಾರು 500-600 mm ಇಡೀ ವರ್ಷದಲ್ಲಿ ಮಳೆ ಬರುವಂಥ ಪ್ರದೇಶಗಳಿದ್ದಾವೆ ನಮ್ಮ ದೇಶದಲ್ಲಿ. ಅಂತಹ ಕಡೆಗಳಲ್ಲೂ ಕೂಡ ಒಣ ಭೂಮಿಯನ್ನು ಬಳಸ್ಕೊಂಡು ಧಾನ್ಯವನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರೇ ಒಂದು ಈ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅಂತಂದು ಈಗ ಪ್ರಸ್ತಾಪ ಮಾಡಿದ್ದಾರೆ ಬಜೆಟ್ನಲ್ಲಿ. ಅಲ್ಲಿ ಉತ್ಪಾದನೆ ಉತ್ಪಾದಕತೆ ಹೆಚ್ಚಿಸೋದಕ್ಕೆ ಗಮನ ಕೊಡುವಂಥದ್ದು ಅಂತ, ಅದಕ್ಕೂ ಕೂಡ ಒಂದು ಯೋಜನೆ ಈಗ ಪ್ರಸ್ತಾಪ ಆಗಿದೆ, ಅದು ಕೂಡ ಪ್ರಾರಂಭವಾಗುತ್ತೆ. ಇನ್ನು ರೈತರಿಗೆ ಅನುಕೂಲ ಆಗೋದಕ್ಕೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲು ಏನಾಗ್ತಾ ಇತ್ತು, ನಮ್ಮ ರೈತರು ಈ ಅವ್ರಿಗೆ ಬೇಕಾದಂಥ ಕೃಷಿ ಪರಿಕರಗಳನ್ನು ಕೊಂಡ್ಕೊಳ್ಳೋದಕ್ಕೆ ಈ ಖಾಸಗಿ ಮಾರಾಟಗಾರರ ಮೇಲೆ ಅವಲಂಬಿತ ಆಗಬೇಕಾಯಿತು. ಮತ್ತು ಅವರ ಉತ್ಪನ್ನಗಳನ್ನು ಮಾರೋದಕ್ಕೆ ಅದಕ್ಕೂ ಕೂಡ ಬೇರೆಯವ್ರ ಮೇಲೆ ಅವಲಂಬಿತ ಆಗಬೇಕಾಯಿತು. ಉದಾಹರಣೆಗೆ ಈಗ ಬೇರೆ ಬೇರೆ ಉತ್ಪನ್ನಗಳಿದ್ದಾವೆ, ಈಗ ಒಂದೇ ಅಂತ ಅಲ್ಲ. ಈಗ ಮುಸ್ಕಿನ ಜೋಳ ಬೆಳೀತಾರೆ ನಮ್ಮ ಕುಶಾಲನಗರ ಆ ಕಡೆ ಸುತ್ತಮುತ್ತ, ಅದಕ್ಕೂ ಕೂಡ ಒಂದು ರೈತರ ಉತ್ಪಾದಕ ಕಂಪನಿ ಪ್ರಾರಂಭ ಮಾಡ್ಕೋಬೋದು. ಅವರ ಮೆಕ್ಕೆಜೋಳ ಮುಸ್ಕಿನ ಜೋಳವನ್ನು ಮಾರಾಟ ಮಾಡೋದಕ್ಕೆ ಎಲ್ಲರೂ ಒಟ್ಟುಗೂಡಿಸಿ ಕಂಪ್ನಿ ಅವ್ರದ್ದೊಂದು ಕಂಪ್ನಿ ಮಾಡ್ಕೊಳ್ಳೋದು, ಅದ್ರ ಮೂಲಕ ಮಾರಾಟಗಾರರನ್ನ ಅವರು ಹುಡುಕಿ ಒಟ್ಟಾರೆ ಅದನ್ನ ಮಾರಾಟ ಮಾಡೋದು, ಬಂದಂತ ಹಣವನ್ನು ಹಂಚಿಕೊಳ್ಳೋದು, ಅವರವ್ರು ಎಷ್ಟೆಷ್ಟು ಉತ್ಪನ್ನವನ್ನು ಕೊಟ್ಟಿರ್ತಾರೆ ಅಂತ. ಆ ಮುಸ್ಕಿನ್ ಮುಸ್ಕಿನ್ ಜೋಳ ಬೆಳೆಯೋದಕ್ಕೆ ಬೇಕಾದಂತ ಪರಿಕರಗಳು, ಬಿತ್ತನೆ ಬೀಜ, ಗೊಬ್ಬರ, ಕೀಟನಾಶಕ, ಕೇಂದ್ರದಲ್ಲಿ ಅವರೇ ಅದನ್ನ ತರಿಸಿಕೊಂಡು ಹೋಲ್ಸೇಲ್ ರೇಟ್ ನಲ್ಲಿ ಕಡಿಮೆ ದರದಲ್ಲಿ ಗುಣಮಟ್ಟದ ಒಂದು ಕೃಷಿ ಉತ್ಪನ್ನಗಳು, ಕೃಷಿ ಪರಿಕರಗಳು ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದು, ಇದು ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಪರಿಕಲ್ಪನೆ. ಇದಕ್ಕೆ ಒಂದು ಗುರಿ ಹಾಕ್ಕೊಂಡಿದ್ರು ಎಷ್ಟು ಮಾಡೋದು ಅಂತ. ಈಗಾಗಲೇ 10,000 ಈ ರೈತ ಉತ್ಪಾದಕ ಸಂಸ್ಥೆಗಳ ಗುರಿಯನ್ನು ದಾಟ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಅದು ಕೂಡ ಭಾಳ ಹೆಮ್ಮೆಯಿಂದ ನಮ್ಮ ಪ್ರಧಾನಮಂತ್ರಿಗಳು ಪ್ರಸ್ತಾಪ ಮಾಡಿದರು. ನೋಡಿ, ಇಷ್ಟೆಲ್ಲ ಒಂದು ವಿಷಯಗಳನ್ನು ಅವತ್ತು ತಿಳಿಸ್ಕೊಟ್ರು. ಆ ಒಂದು ಸಂದರ್ಭದಲ್ಲಿ ರೈತ ಬಾಂಧವರು ಇದನ್ನೆಲ್ಲ ಗಮನಿಸಿ ತಮ್ಮ ಒಂದು ಕೃಷಿಯ ಕಡೆಗೆ ಇನ್ನೂ ಹೆಚ್ಚು ಆಸಕ್ತಿಯಿಂದ ಅವರು ಗಮನ ಕೊಟ್ಟು ಮತ್ತು ನಮ್ಮ ಸರ್ಕಾರದ ಯೋಜನೆಗಳನ್ನು ಅವರು ಸದುಪಯೋಗ ಪಡಿಸ್ಕೋಬೋದು. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ, ಅದರಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿಗೆ ಹೆಚ್ಚು ಒತ್ತನ್ನು ನೀಡಲಾಗ್ತದೆ. ಈ ವಿಷಯಗಳನ್ನು ಹೆಚ್ಚಾಗಿ ಮೊನ್ನೆ ಮನ್ ಕಿ ಬಾತ್ನಲ್ಲೂ ಹೇಳಿದರು. ಮನ್ ಕಿ ಬಾತ್ನಲ್ಲಿ ಅವರು ಹೇಳ್ತಲೇ ಇರ್ತಾರೆ ಈ ವಿಷಯಗಳನ್ನು. ಮತ್ತು ಈ ನೀರು ಸಂರಕ್ಷಣೆ ಇನ್ನು ಬೇಸಿಗೆ ಶುರುವಾದಾಗ ಬಹಳ ನಮಗೆ ಅನಿಸುತ್ತೆ. ಅದಕ್ಕೆ ಮುಖ್ಯವಾಗಿ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳೋದು, ಜೊತೆಗೆ ಈ ನೀರನ್ನೇ ಬಹಳ ಕಡಿಮೆಯಾಗಿ ಬಳಸೋದು, ಬಹಳ ವಿವೇಚನೆಯಿಂದ ಬಳಸಬೇಕು. ನಿಮ್ಮ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಸಂಗ್ರಹ ಇದೆ ಬಿಡಪ್ಪ, ಹೆಂಗ ನಂಗೆ ಬಳಸೋಣ ಅಂತ ಅಲ್ಲ. ಅದು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು. ಈಗ ನೋಡಿ, ಇಷ್ಟೆಲ್ಲ ಮಳೆ ಬಂದಿದ್ರು ಕೂಡ ಈಗ ಮಳೆ, ಈಗ ಕೆಲವು ಕಾಫಿ ಬೆಳೆಗೆ ನೀರು ಕೊಡಬೇಕೀಗ ಸ್ಪ್ರಿಂಕ್ಲರ್ ಯೂಸ್ ಮಾಡಬೇಕಾಗ್ತದೆ. ಫೆಬ್ರವರಿ ಮಧ್ಯಭಾಗದಿಂದ ಅಥವಾ ಫೆಬ್ರವರಿ ಕೊನೆ ಒಳಗಾಗಿ ನೀರು ಕುಡಿ ಅಂತ ಹೇಳ್ತಿರ್ತಾರೆ ನಮ್ಮ ಯಾರು ತಜ್ಞರು. ಅಂಥ ಸಂದರ್ಭದಲ್ಲಿ ಕೊಡೋದಕ್ಕೆ ನೀರಿನ ಸಂಗ್ರಹ ಇರಬೇಕು. ಸಂಗ್ರಹ ಒಂದು 15 ದಿನ ಅದನ್ನು ಒಂದು ನೀರನ್ನು ಕೊಟ್ಟಮೇಲೆ ಒಂದು 15 ದಿನ ಬ್ಯಾಕಪ್ ಕೊಡಬೇಕಾಗತ್ತೆ. ಕೊಟ್ಟರೆ ಏನಾಗುತ್ತೆ, ಎಲ್ಲ ಹೂಗಳು ಒಂದೇ ಸರಿ ಅರಳುತ್ತವೆ, ಅರಳಿಬಿಟ್ಟು ಒಳ್ಳೆ ಬೆಳೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಈ ಬೇಸಿಗೆ ಸಂದರ್ಭದಲ್ಲಿ ಸ್ಪ್ರಿಂಕ್ಲರ್ ಎಲ್ಲ ಹೊಡೆಯುವ ಅವಕಾಶಗಳೇ ಬೇಕಾಗಿರ್ಲಿಲ್ಲ, ನೀರು ಅಷ್ಟು ಸಂಗ್ರಹಣೆ ಇರ್ತಾ ಇತ್ತು. ಕೆರೆ ಹೊಳೆ ಸಂಗ್ರಹಣೆ ಒಂದು ಕೆಲವು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಮಳೆನೂ ಬರೋದು ಬರ್ತಾ ಇತ್ತು. ಈ ಹವಾಮಾನ ಬದಲಾವಣೆಯಿಂದ ಸ್ವಲ್ಪ ಏರುಪೇರುಗಳು, ಈಗ ನೀರು ಬತ್ತಿ ಹೋಗ್ತದೆ. ಹಾಗಾಗಿ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ನೀರನ್ನು ಸಂಗ್ರಹಣೆ ಮಾಡೋದ್ರ ಕಡೆಗೆ ನಮ್ಮ ರೈತ ಬಾಂಧವರು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ನಮ್ಮ ಪ್ರಧಾನಮಂತ್ರಿಯವರು ಇವತ್ತು ಪ್ರಸ್ತಾಪ ಮಾಡಿದರು. ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರು ಗಮನ ಹರಿಸ್ಬೇಕಾಗತ್ತೆ ಅಂತ ನಾವು ಹೇಳಿ ನಮ್ಮ ಸಂವಾದವನ್ನು ಒಂದು ವಿರಾಮದ ನಂತರ ಮುಂದುವರಿಸೋಣ. ವಿಶ್ವನಾಥ್, ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ. ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ. ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ, ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ. ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ. ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು. ಮತ್ತೊಮ್ಮೆ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಸಂವಾದವನ್ನು ನಡೆಸೋದಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆ 222-85558, ಎಸ್ಟಿಡಿ ಕೋಡ್ 08-272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 22-85558, ಎಸ್ಟಿಡಿ ಕೋಡ್ 08-272. ಇನ್ನೊಂದು ವಿಚಾರನ ಮೊನ್ನೆ 23ನೇ ತಾರೀಕು ಆಯ್ತಲ್ಲ ವಿಶ್ವನಾಥ್ ಈ ಮನ್ ಕಿ ಬಾತ್ ಕಾರ್ಯಕ್ರಮ, ಅದರಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಪ್ರಸ್ತಾಪಿಸಿದ್ದು ಅಂದರೆ ಈ ವಿಶ್ವ ವನ್ಯಜೀವಿ ದಿನ March 3 ಅಂದರೆ ಸೋಮವಾರ ಬರುತ್ತೆ, ಬರೋ ಸೋಮವಾರ ವಿಶ್ವ ವನ್ಯಜೀವಿ ದಿನ, ವನ್ಯಜೀವಿ ದಿನ. ಹಾಂ, ಅದನ್ನು ಅವರು ಪ್ರಸ್ತಾಪ ಮಾಡಿ ವನ್ಯಜೀವಿಗಳ ಸಂರಕ್ಷಣೆಗೆ ನಾವು ಬಹಳ ಒಂದು ಕಾಳಜಿಯನ್ನು ಕೊಡಬೇಕು ಅಂತ ಅವರು ಅಭಿಪ್ರಾಯಪಟ್ಟರು. ಅದರಲ್ಲಿ ಬಹಳ ಮಹತ್ವ ಇದೆ. ಈಗ ವನ್ಯಜೀವಿಗಳು ಅಂದ ತಕ್ಷಣ ನಾವೇನು ತಿಳ್ಕೊಂಬಿಡ್ತೀವಿ, ಬರೀ ವನ್ಯ ಪ್ರಾಣಿಗಳು ಅಂತೀವಿ. ವನ್ಯ ಪ್ರಾಣಿಗಳಷ್ಟೇ ಅಲ್ಲ, ವನ್ಯಜೀವಿಗಳು ಅಂದರೆ ಅದರಲ್ಲಿ ಮರ ಬರುತ್ತೆ, ಸಸ್ಯಗಳು ಬರ್ತವೆ, ಅಲ್ಲಿರುವಂಥ ಜಲಚರಗಳು, ಸೂಕ್ಷ್ಮಾಣು ಜೀವಿಗಳು, ಸಣ್ಣ ಕೀಟಗಳು ಇವೆಲ್ಲ ಬರ್ತವೆ. ವನ್ಯಜೀವಿಗಳು ಅಂದರೆ ಎಲ್ಲ ಬರುತ್ತೆ, ಬರೀ ಅಲ್ಲಿರುವಂಥ ದೊಡ್ಡ ದೊಡ್ಡ ಪ್ರಾಣಿಗಳೇ ಅಂತ ನಾವು ತಿಳ್ಕೊಳ್ತೀವಿ. ನಮ್ಮ ಗಮನಕ್ಕೆ ಬರೋದು ಯಾವುದು, ಆನೆ, ಹುಲಿ, ಜಿಂಕೆ, ಕಾಡೆಮ್ಮೆ, ಇಂಥ ದೊಡ್ಡ ದೊಡ್ಡವು ಬರ್ತವೆ. ಆದರೆ ಅಲ್ಲಿರುವಂಥ ಸಣ್ಣ ಸಣ್ಣ ಒಂದು ಚೇಳು, ಹಾವು, ಪ್ರತಿಯೊಂದು ಬರುತ್ತೆ. ಹಾಗಾಗಿ ವನ್ಯಜೀವಿ ಸಂರಕ್ಷಣೆ ಕಡೆಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗಿದೆ. ಯಾಕೆಂದರೆ ಇಲ್ಲಿ ಈಗ ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಕಾಡಲ್ಲಿ ಸಸ್ಯಾಹಾರಿಗಳ ಸಂಖ್ಯೆ, ಜಿಂಕೆ ಜಾಸ್ತಿ ಆಯಿತು ಅಂದರೆ ಅದು ಹುಲ್ಲೆಲ್ಲ ಮೇಯ್ದು ಬಿಡುತ್ತೆ. ಹುಲ್ಲು ಮೇಯ್ದಾಗ ನಮ್ಮ ಮಣ್ಣು ಪರಿಸರಕ್ಕೆ ಅದು ಒಂದು ತೆರ್ಕೊಳ್ಳುತ್ತೆ. ತೆರ್ಕೊಂಡಾಗ ಏನಾಗುತ್ತೆ, ಮಳೆ ಬಂದಾಗ ಮೇಲ್ಮಣ್ಣು ಕೊಚ್ಚಣೆ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅವುಗಳನ್ನು ಸಮತೋಲನದಲ್ಲಿಡೋದಕ್ಕೆ ಮಾಂಸಾಹಾರಿಗಳಿದ್ದಾವೆ, ಹುಲಿಗಳಿದ್ದಾವೆ, ಹುಲಿಗಳು. ಹಾಗಾಗಿ ಒಂದಕ್ಕೊಂದದು ಕೊಂಡಿ ಯಾವುದರಲ್ಲಿ ಸ್ವಲ್ಪ ಏರ್ಪೇರಾದ್ರೂ ಕಷ್ಟನೇ. ಒಂದು ಸಮತೋಲನದಲ್ಲಿ ಪ್ರಕೃತಿ ಸಮತೋಲನ ಕಾಪಾಡ್ತಾ ಇರುತ್ತೆ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನ್ನ ಬಳಕೆಗೋಸ್ಕರ ಅವನ್ನ ಕೊಲ್ಲುವಂಥದ್ದು ಇವೆಲ್ಲ ಮಾಡೋದ್ರಿಂದ ಯಾವಾಗ ಏರ್ಪೇರಾಗುತ್ತೆ ಇದು. ಈಗ ನಾವು ಕೇಳ್ತಾ ಇದ್ವಿ, ಭೂಮಿ ಬಿಸಿ ಆಗ್ತಾ ಇದೆ, ಭೂಮಿಗೆ ಜ್ವರ ಬರ್ತಾ ಇದೆ ಅಂತ. ಆ ಕೊಡಗಿನಲ್ಲಿ ಭಾಳ ತಂಪಾದಂಥ ವಾತಾವರಣ ಇದ್ದಂಥ ಒಂದು ಜಿಲ್ಲೆ, ಇಲ್ಲೂ ಕೂಡ ನಾವು ಬೆಳಗ್ಗೆ 9 ಆದರೆ ಎಷ್ಟು ಬಿಸಿಲನ್ನ ಅನುಭವಿಸ್ತಾ ಇದ್ವಿ. ಇವತ್ತು ಸಂಜೆ 1:05 ತಣ್ಣ ಗಾಳಿ ಬೀಸುತ್ತೆ, ಆದರೆ ಆ ಮಧ್ಯೆ ಏನು ನೆರಳು ಇಲ್ಲದೆ ಇರುವಂಥ ತೋಟಗಳು ಕತೆ, ಕಾಫಿ ಗಿಡಗಳು, ಇವು ಎಳೆ ಕಾಫಿ ಗಿಡಗಳು. ಹಾಗಾಗಿ ಈ ವನ್ಯಜೀವಿ ಸಂರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ವರ್ಷದಲ್ಲಂತೂ ಈ ವನ್ಯಜೀವಿ ಸಂಶೋಧನೆಗೆ ಹೆಚ್ಚಿನ ಒಂದು ಹೂಡಿಕೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ವರ್ಷದ ಒಂದು ವಿಷಯ ಆಗಿದೆ. ಎಲ್ಲ ನಮ್ಮ ರೈತ ಬಾಂಧವರು, ಕೇಳುಗರು ಇದರ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ. ಈಗ ಮಾನವ ವನ್ಯಜೀವಿ ಸಂಘರ್ಷನೂ ಈ ಕಾಡಿನ ಒಂದು ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಬರ್ತಾ ಇದೆ. ಅದರಿಂದ ಅದು ಉಂಟಾಗ್ತಾ ಇದೆ. ಇದ್ರ ಕಡೆಗೆ ನಾವು ಸ್ವಲ್ಪ ಗಮನ ಕೊಡಬೇಕು. ಈಗ ಆನೆಗಳು ಓಡಾಡೋಂಥ ದಾರಿಗಿನಲ್ಲಿ ಏನೇನೋ ಒಂದು ನಿರ್ಮಾಣ ಕೆಲಸಗಳು ನಡೆಯೋದು, ಅಲ್ಲಿ ನೀರು ಡ್ಯಾಮ್ಗಳು ಕಟ್ಟೋದು ಇಂಥವೆಲ್ಲ ಆದಾಗ ಅವುಗಳೆಲ್ಲೆಲ್ಲಿ ಓಡಾಡಬೇಕು, ಎಲ್ಲಿ ದಾರಿ ಇರುತ್ತೋ ಅಲ್ಲಿ ಓಡಾಡ್ತಾ ಇರ್ತವೆ, ಎಲ್ಲಿ ತಂಪಿರುತ್ತೋ ಅಲ್ಲಿ ಬಂದು ನಿಂತ್ಕೊಳ್ತವೆ. ಬೇಸಿಗೆನಲ್ಲಿ ಈ ಆನೆಗಳ ಒಂದು ಹಾವಳಿ ಕಾಟ ಜಾಸ್ತಿ ಆಗುತ್ತೆ. ಹೆಚ್ಚಿನದಾಗಿ ಈಗ ಅರಣ್ಯ ಪ್ರದೇಶಗಳೆಲ್ಲ ಕಟ್ಟಡಗಳು ನಿರ್ಮಾಣ ಆಗ್ತದೆ, ಅದೊಂದು. ಜೊತೆಗೆ ನಮ್ಮಲ್ಲಿ ಕಾಫಿ ತೋಟಗಳಲ್ಲಿ ತಂಪಾದ ವಾತಾವರಣ ಇರುತ್ತೆ, ನೀರುಗಳನ್ನ ಸಿಂಪಡಣೆ ಮಾಡ್ತಾರೆ ನಮ್ಮ ರೈತರು. ಸೊ ತಂಪಾದ ವಾತಾವರಣ ಇರುತ್ತೆ, ತಂಪಿರ ಕಡೆ ಅವು ಬರ್ತವೆ. ಕಪ್ಪು ಚರ್ಮ ಅನ್ನೋದು ಆ ಬಿಸಿಲಿನ ಜಳಕ್ಕೆ ಅವು ತಡ್ಕೊಳ್ಳೋಕೆ ಕಷ್ಟ, ದೊಡ್ಡ ಜೀವಿಗಳು, ನೀರು ಬೇಕು ಕುಡಿಯೋದಕ್ಕೆ. ಆದ್ದರಿಂದ ಈಗ ಅವುಗಳ ಒಂದು ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇದೇ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಇನ್ನೊಂದು ವಿಚಾರ ಅಂತಂದರೆ ಈ ಕಾಡಿನ ಬೆಂಕಿ ಬೀಳೋದು ಸಾಧ್ಯತೆ ಜಾಸ್ತಿ ಜಾಸ್ತಿ. ಅದ್ರ ಕಡೆಗೂ ಕೂಡ ಗಮನ ಕೊಡಬೇಕು. ಯಾರಾದರೂ ಹಿಂಗೆ ಸಣ್ಣದಾಗ ಬೆಂಕಿ ಇದ್ದಾಗಲೇ ಅದನ್ನ ನನ್ಸೋದಕ್ಕೆ ಪ್ರಯತ್ನ ಪಡಿಸ್ಬೇಕು. ಮತ್ತು ಅರಣ್ಯ ಇಲಾಖೆ ಒಂದು ಸಹಾಯವಾಣಿ ಇದೆ, 1926 ಅಂತ, ಅದಕ್ಕೆ ಕರೆ ಮಾಡಿ ಮಾಹಿತಿ ಕೊಟ್ಟು ಅವರ ಜೊತೆಗೆ ಅವರು ಕೂಡ ಕೈ ಜೋಡಿಸಿದ್ರೆ ಬೇಗ ಆರಿಸ್ಬೋದು. ಈಗ ನಾವು ಪ್ರಜಾ ಸಮಾಚಾರದಲ್ಲಿ ಕೇಳಿವಿ ಚಿಕ್ಕಮಗಳೂರಿನಲ್ಲಿ ಈ ರೀತಿ ಆಗಿದೆ ಅಂತ, ಬಹಳ ಪ್ರಯತ್ನ ಪಡ್ತಾ ಇದೆ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಆಗಿತ್ತು. ಆದ್ದರಿಂದ ಇದು ನಮ್ಮ ಜಿಲ್ಲೆಯಲ್ಲೂ ಕೂಡ ಕಂಡುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಕಾಣಿಸ್ಕೊಳ್ಳೋದು. ಹಾಗಾಗಿ ಇದಕ್ಕೆ ಸಮಾಜದ ಪಾತ್ರ, ನಮ್ಮ ಜನರು, ರೈತ ಬಾಂಧವರ ಪಾತ್ರ ಬಹಳ ಮುಖ್ಯ ಈ ಕಾಡಿನ ಬೆಂಕಿಯನ್ನು ನನ್ಸೋದ್ರಲ್ಲಿ. ಅದರ ಕಡೆಗೆ ನಮಗೆ ಗಮನ ಕೊಡಬೇಕಾಗತ್ತೆ. ಇನ್ನೊಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂದರೆ, ಈಗ ಕಾಫಿ ಒಂದು ಬೆಳೆಯಲ್ಲಿ ಏನೇನು ಕ್ರಮ ಅನುಸರಿಸ್ಬೋದು ಅಂದರೆ, ಅರೇಬಿಕಾದಲ್ಲಿ ಎಲ್ಲೆಲ್ಲಿ ಒಂದು ಮಣ್ಣಲ್ಲಿ ತೇವಾಂಶ ಇದೆ, ತೋಟಗಳಲ್ಲಿ ನೀರು ಎಲ್ಲ ಕೊಟ್ಟಿರ್ತಾರಲ್ಲ, ಅಂಥವರು ಗಿಡ ಕಸಿ ಮಾಡ್ಕೋಬೋದು. ಈ ರೋಗ ಬಂದಿರೋಂಥವು, ಒಣಗಿರೋವು, ಫಸಲು ಬಿಟ್ಟು ಸುಸ್ತಾಗಿರೋಂಥವನ್ನ ರೆಂಬೆಗಳನ್ನ ತೆಗೆದಾಕ್ಬೋದು. ನಮ್ಮ ರೈತ ಬಾಂಧವರ ಭಾಷೆಯಲ್ಲಿ ಗಿಡ ಕಸಿ ಮಾಡೋದು ಅಂತಾರೆ. ಮತ್ತು ಈ ರೋಬಸ್ಟಾಕ್ಗೆ ಈ ತಿಂಗಳ 1-3 ಅಂದರೆ ಈಗ ಹೂ ಅರಳೋದಕ್ಕೆ ನೀರನ್ನು ಒದಗಿಸ್ಬೋದು. ಎಲ್ಲೆಲ್ಲಿ ಒಂದು ನೀರಿನ ಒಂದು ಆಶ್ರಯ ಇರುತ್ತಲ್ಲ ಅಂಥ ಕಡೆ ಅವರು ಆ ರೀತಿ ನೀರನ್ನು ಒರಗಿಸಿ ಗೊಬ್ಬರನ ಕೂಡ ಕೊಡಬಹುದು. ಜೊತೆಗೆ ಈ ಸುಣ್ಣವನ್ನು ಕೊಡುವಂಥವ್ರು ಈ ಮಳೆ ಬಂದು ಬಂದು ಹುಳಿಯಾಗ್ಬಿಟ್ಟಿರುತ್ತೆ ಮಣ್ಣು, ಆಮ್ಲೀಯವಾಗಿದೆ ಮಣ್ಣು ನಮ್ಮದು ಅಂತ ಹೇಳ್ತಾರೆ, ಉಪ್ಪು ಉಪ್ಪು ಆಗಿದೆ ಅಂತಂದು. ಅಂಥವರು ಸುಣ್ಣವನ್ನು ಕೊಟ್ಟರೆ ಆ ರಸಸಾರ ಮತ್ತೆ ಮಾಮೂಲಿಯಾಗಿ ಬರುತ್ತೆ, ಮಾಮೂಲಿಯಾಗತ್ತೆ. ಅದನ್ನ ಕೊಡಲೇಬೇಕು, ಒಂದು 3 ವರ್ಷಕ್ಕೊಂದು ಸರಿ ಆದ್ರೂ ಸುಣ್ಣ ಕೊಡಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣವನ್ನು ಕೊಡಬೇಕಾಗತ್ತೆ. ಕಾಫಿ ಮಂಡಳಿಯವರು ಇದಕ್ಕೋಸ್ಕರ ಪರೀಕ್ಷೆಗಳನ್ನು ಕೂಡ ಮಾಡಿ ಎಷ್ಟು ಸುಣ್ಣ ಕೊಡಬೇಕು ಅಂತ ಹೇಳ್ತಾರೆ. ಮಣ್ಣು ಪರೀಕ್ಷೆ ಮಾಡಬೇಕು, ಆ ಮಣ್ಣು ಪರೀಕ್ಷೆ ಮಾಡಲೇಬೇಕು. ಅದಕ್ಕೆ ಸುಮ್ಮನೆ ಏನೋ ಒಂದು ಒಂದಿಷ್ಟು ಹಾಕೋಣ ಅಂತಂದು ಹಾಕ್ದಂಗಲ್ಲ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಆಮ್ಲೀಯತೆ ಇದೆ. ಈಗ ಅವ್ರದ್ದು ಕಡಿಮೆ ಆಮ್ಲೀಯತೆ ಇತ್ತಪ್ಪ, ನಾವು ಹೆಚ್ಚು ಸುಣ್ಣ ಹಾಕಿದರೆ ಅದು ಇನ್ನೂ ಅದು ರಸಸಾರ ಜಾಸ್ತಿಯಾಗಿ ಅದು ಕ್ಷಾರೀಯತೆ ಆದ್ರೆ ಆಗ್ಬೋದು. ಅದನ್ನ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ಮತ್ತೆ ಗೊಬ್ಬರನೂ ಕೊಡ್ಬೋದು, ಸುಣ್ಣ ಕೊಟ್ಟು ಒಂದು ತಿಂಗಳಾದ್ರೂ ಅದಕ್ಕೆ ಅಂತರ ಇರಬೇಕು. ಮಣ್ಣಲ್ಲಿ ತೇವಾಂಶ ಇದ್ದಾಗ ಸುಣ್ಣನೂ ಗೊಬ್ಬರನೂ ಕೂಡ ಒಳ್ಳೆಯದು, ಇಲ್ಲ ಸುಮ್ಮನೆ ಒಂದು ಒಣಮಣ್ಣಿಗೆ ಹಾಕಿರೋ ಅದೇನೂ ಪ್ರಯೋಜನ ಆಗಲ್ಲ, ಗಾಳಿ ಬಂದರೆ ಆರೋ ಹೋಗ್ಬಿಡುತ್ತೆ ಅಲ್ವಾ. ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸೋ ಬಗ್ಗೆ ನಾವು ಈಗಾಗಲೇ ಹೇಳಿದ್ವಿ. ಮತ್ತೆ ಈ ಕಾಫಿ ಕಾಯಿ ಕೊರಕ ಏನಾದರೂ ಕಂಡುಬಂದರೆ, ವಿಶೇಷವಾಗಿ ಈಗಾಗಲೇ ಎಲ್ಲ ರೋಬಸ್ಟ ಒಂದು ಕೊಯ್ಲು ಕೂಡ ಮುಗೀತು ಅಂದ್ಕೊಳ್ತೀನಿ, ಈಗ ಮುಗಿತ ಬಂದಿರಬೇಕು, ಎಲ್ಲೋ ಸ್ವಲ್ಪ ಸ್ವಲ್ಪ ಉಳಿದಿರ್ಬೋದು. ಯಾರ್ಯಾರು ಕೊಯ್ಲು ಮಾಡ್ತಾ ಇರ್ತಾರೆ ಅಂಥವರು ಈ ಕಾಫಿ ಕಾಯಿ ಕೊರಕ ಒಂದು ಕೀಟದ ನಿಯಂತ್ರಣಕ್ಕೋಸ್ಕರ ಬ್ರೋಕಾ ಬಲೆಗಳನ್ನು ಅಳವಡಿಸ್ಕೋಬೋದು. ಅವುಗಳನ್ನು ಒಂದು ಎಕರೆಗೆ 10 ಇವುಗಳನ್ನು ಅಳವಡಿಸ್ಕೋಬೋದು, ಕಾಫಿ ಕಣದ ಸುತ್ತಾನು ಮಾಡ್ಕೋಬೋದು. ಮತ್ತು ಕಾಫಿ ಸಂಗ್ರಹಣೆ ಮಾಡ್ತಾರಲ್ಲ ಒಂದು ಗೋದಾಮು ಅಂತ, ಅದರಲ್ಲೂ ಕೂಡ ಒಂದು ಇಟ್ಕೊಂಡ್ರೆ ಅಲ್ಲಿಗೆ ಬರ್ತವೆ ಅವೆಲ್ಲ ಕಾಫಿ ಬಿಟ್ಟು, ಅಲ್ಲೇನೊಂದು ಆಕರ್ಷಕ ವಸ್ತು ಇಟ್ಟಿರ್ತಾರೆ, ಅಲ್ಲಿಗೆ ಬಂದು ಅಲ್ಲಿ ಬಲಿಗೆ ಬೀಳ್ತವೆ, ಅವನ್ನ ನಾವು ನಾಶಪಡಿಸ್ಬೋದು, ನಮ್ಮ ಬೆಳೆ ಒಂದು ಸುರಕ್ಷಿತ ಆಗುತ್ತೆ. ಮತ್ತು ಬೇರೆ ಹುಳುಗಳು ಕೂಡ ಈ ಸಂದರ್ಭದಲ್ಲಿ ಕಂಡು ಬರ್ತವೆ, ಅವುಗಳ ವಿರುದ್ಧ ಕೂಡ ನಾವು ಹತೋಟಿ ಕ್ರಮ ಕೈಗೊಳ್ಬೇಕಾಗತ್ತೆ. ಇನ್ನು ಏನೇನು ನೆಲದಕ್ಕೆಲ್ಲ ಬಿದ್ದಿರುತ್ತಲ್ಲ ಕಾಫಿ ಹಣ್ಣುಗಳು, ಅದನ್ನೆಲ್ಲ ಹೆಕ್ಕಿ ಸಾಧ್ಯವಾದರೆ ಅದನ್ನ ಬಳಸ್ಕೋಬೇಕು, ಇಲ್ಲಾಂದರೆ ಹೂ ತಾಕ್ಬೇಕು ಅವನ್ನ, ಇಲ್ಲಾಂದರೆ ಅಲ್ಲೇ ಈ ಬೇರೆ ಬರೋ ಕೀಟಗಳು ಇವೆಲ್ಲ ಒಂದು ಸಮೃದ್ಧಿಯಾಗಿ ಸಂವರ್ಧನೆಯಾಗಿ ಮತ್ತೆ ನಮ್ಮ ಬೆಳೆಗೆ ಇದು ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡ್ತು ಮುಂದಿನ ವರ್ಷದಲ್ಲಿ. ಇದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನವನ್ನು ಕೊಡಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಈಗ ಇನ್ನೇನು ಕರಿಮೆಣಸು ಕೊಯ್ಲು ಕೂಡ ಪ್ರಾರಂಭ ಆಗುತ್ತೆ. ಅದರ ಕಡೆಗೆ ನಮ್ಮ ರೈತ ಬಾಂಧವರು ಹೆಚ್ಚಿನ ಗಮನವನ್ನು ಕೊಡ್ಬೋದು ಅಂತ ಹೇಳೋಣ. ಈಗ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು ವಿಶ್ವನಾಥ್, ಕಾಫಿ ಧಾರಣೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಇದುವರೆಗಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟು 26,000 ರೂಪಾಯಿಗಳಿಂದ 100 ರೂಪಾಯಿಯಿಂದ 26,900 ರೂಪಾಯಿಗಳವರೆಗೆ, ಅರೇಬಿಕಾ ಚೆರಿ 15,100 ರೂಪಾಯಿಗಳಿಂದ 16,900 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 22,500 ರೂಪಾಯಿಗಳಿಂದ 23,300 ರೂಪಾಯಿಗಳು, ರೋಬಸ್ಟಾ ಚೆರಿ 12,550 ರೂಪಾಯಿಗಳಿಂದ 13,600 ರೂಪಾಯಿಗಳು. ಇದು ಪ್ರತಿ 50 ಕಿಲೋಗ್ರಾಂ ಚೀಲದ ತೂಕದ ಬೆಲೆ ಅಂತ ಹೇಳ್ಬೋದು, ಒಳ್ಳೆ ಬೆಲೆ ಇದೆ. ಇನ್ನು ನಮ್ಮ ನಾಳಿನ ಕೃಷಿ ರಂಗದಲ್ಲಿ ನಾವು ಈ ಟ್ರ್ಯಾಕ್ಟರ್ ನಿರ್ವಹಣೆ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಇವತ್ತು ಟ್ರ್ಯಾಕ್ಟರ್ಗಳು ನಮ್ಮ ರೈತ ಬಾಂಧವರೊಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಅದರ ಬಗ್ಗೆ ಡಾಕ್ಟರ್ ಪವನ್ ತೇಜಸ್ವಿ ಟಿ ಅವರು ಮಾಹಿತಿಯನ್ನು ಮಾಡಿಕೊಡ್ತಾರೆ, ಅವ್ರ ಸಂದರ್ಶನ ಪ್ರಸಾರ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ. ಒಂದು ನಾವು ಇಷ್ಟೆಲ್ಲ ಮಾಹಿತಿ ಕೊಡೋದಕ್ಕೆ ಸಾಧ್ಯವಾಯಿತು. ನಮ್ಮ ಕೇಳುವ ರೈತ ಬಾಂಧವರಿಗೆಲ್ಲ ನಮಸ್ಕಾರ ತಿಳಿಸ್ತಾ, ಇವತ್ತಿನ ಈ ಕೃಷಿ ಸಿರಿ ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಮಸ್ಕಾರ. ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ಟರ್ ನಿರ್ವಹಣೆ ಕುರಿತು ಡಾಕ್ಟರ್ ಪವನ್ ತೇಜಸ್ವಿ ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಸುದ್ದಿ ಜಂಪಿ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ನಾಡಿನ ಎಲ್ಲ ಮಹಾಜನಕ್ಕೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜಂಪೆ ಓದುತ್ತಿರುವ ನಾನು ಉಳುವಾರನ ರೋಷನ್ ಅಸಂತ್ ಜಂಪೆನವರ. ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಅಧ್ಯಕ್ಷ ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಸಭೆಯಲ್ಲಿ ಅಧ್ಯಕ್ಷರು ಮಾತಾಡಿ, ಮಾರ್ಚ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜನರಿಗೆ ಸಿಕ್ಕಿದೆ, ಈ ಹಿಂದೆ ಅಕ್ಕಿನ ಬದಲಾಗಿ ದುಡ್ಡನ್ನು ಕೊಡ್ತಾ ಇದ್ದೋ, ಮಾರ್ಚಿಂದ ಅಕ್ಕಿನ ಹಂಚಿವೆ, ನ್ಯಾಯಬೆಲೆ ಅಂಗಡಿಲಿ 1 ಕೆಜಿ ಅಕ್ಕಿಗೆ ಜಾಸ್ತಿ ದುಡ್ಡನ್ನ ತಗೊಳ್ತಾ ಇದ್ದ ಪುಕಾರ್ಗೆ ಬರ್ತಾ ಉಟ್ಟು ಅಂಥ ನ್ಯಾಯಬೆಲೆ ಅಂಗಡಿ ಅವರ ಮೇಲೆ ಸರಿಯಾದ ಕ್ರಮನ ತಗೊಂಡವೆ. ಹಂಗೆ ತಗೊಂಡ ಅಕ್ಕಿನ ಸರಿಯಾಗಿ ಬಳಸಿಕೊಳ್ಳದೆ ಬೇರೆಯವಕ್ಕೆ ಮಾರದು ಗೊತ್ತಾದರೆ ಅಂಥ ಕುಟುಂಬದವರ ಮೇಲೂ ಸರಿಯಾದ ಕ್ರಮ ತಗೊಂಡವೆ ಅಂತ ಹೇಳ್ದೋ. ತಾಲೂಕು ಪಂಚಾಯತಿನ ಇಒ ಅಪ್ಪಣ್ಣವು ಮಾತಾಡಿ, ಗ್ಯಾರಂಟಿ ಯೋಜನೆಗೆ ಜನರ ಜೀವನ ಮಟ್ಟನ ಸುಧಾರಿಸಿಗೆ ಸುಮಾರು ತರಲಿ ಒಳ್ಳೆದಾದೆ, ಇದರ ಲಾಭನ ಪಡ್ಕೊಳಕುತ್ತಾ ಹೇಳ್ದೋ. ಸಭೆಯಲ್ಲಿ ಸುಮಾರು ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದೋ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 4/28 ಬೆಳಿಗ್ಗೆ 9:30 ಮಡಿಕೇರಿನ ಕೊಡಗು ಗೌಡ ಸಮಾಜಲ್ಲಿ 2022-23 ಸಾಲಿನ ಗೌರವ ಇನಾಮ್ ಕೊಡ್ದು ಸಂಶೋಧನಾ ಪ್ರಬಂಧ ಮತ್ತು ಕೃತಿಗಳ ಬಿಡುಗಡೆ ಜಂಬರ ಏರ್ಪಾಡಾಟು. ಜಂಬರಲ್ಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಾಜಿ, ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಆನೆ ಮಾನವ ಸಂಘರ್ಷನ ತಡೆಯುವ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಬಿಡುಗಡೆಯಾಗಿರುವ 22 ಕೋಟಿ ಅನುದಾನದಲ್ಲಿ ಜನರ ಅವಶ್ಯಕತೆಗೆ ತಕ್ಕಂಗೆ ಬೇಕಾದ ಸರಿಯಾದ ಕೆಲಸಗಳ ಸರಿಯಾಗಿ ಮಾಡಿತ್ತ ಶಾಸಕ ಎಸ್ ಪೊನ್ನಣ್ಣವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ದಕ್ಷಿಣ ಕೊಡಗಿನ ಬಿ ಶೆಟ್ಟಿಗೇರಿ, ಕುಂದ, ತಿತಿಮತಿ, ಮರಪಾಲ ಹಂಗೆ ದೇವಮಚ್ಚಿ ಜಾಗಗಳಿಗೆ ಭೇಟಿ ಕೊಟ್ಟು ನೋಡಿ ಚರ್ಚೆ ಮಾಡಿ ಶಾಸಕರು ಈ ಸೂಚನೆಯನ್ನು ಕೊಟ್ಟಳು. ಕುಶಾಲನಗರ ತಾಲೂಕು ಕೇಂದ್ರದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರನ 100 ಹಾಸಿಗೆ ಇರುವ ತಾಲೂಕು ಆಸ್ಪತ್ರೆಯಾಗಿ ಮ್ಯಾರೇಗೆ ಎತ್ತಿಕೆ ಸರಿಯಾದ ಕ್ರಮನ ತಗೊಳ್ತಾ ಒಳತ್ತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳಿಳು. ಕುಶಾಲನಗರ ಕನ್ನಡ ಸಿರಿ ಸ್ನೇಹ ಬಳಗದ ಕಡೆಯಿಂದ ಅಲ್ಲಿನ ರೈತ ಸಹಕಾರ ಭವನದಲ್ಲಿ ನಡೆದ ಜಂಬರಲ್ಲಿ ಕೂಡಿಯಾಡಿಯವು ಮಾತಾಡಿ, ಪೊನ್ನಂಪೇಟೆ ತಾಲೂಕು ಕೇಂದ್ರದಲ್ಲಿರುವ ಆರೋಗ್ಯ ಕೇಂದ್ರನ ಸದ್ಯಕ್ಕೆ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮಾಡಿ ಅಲ್ಲಿಂದ ತಾಲೂಕು ಆಸ್ಪತ್ರೆಯಾಗಿ ಮಾಡಿಕೆ ಕ್ರಮ ತಗೊಂಡವೆ. ಈ ಎರಡೂ ಆಸ್ಪತ್ರೆಗಳ ಏಳಿಗೆಗೆ ಬಜೆಟ್ಲಿ ಅನುದಾನ ಕೊಡಿಕೆ ಕ್ರಮ ತಗೊಂಡವೆ. ಕೊಡಗು ಒಂದು ವಿಶೇಷ ಜಿಲ್ಲೆ, ಇಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸರಿಯಾದ ಜಾಗ ಹಂಗೆ ಕಟ್ಟಡ ಉಟ್ಟು ಇದರ ಕುರಿತಂಗೆ ಮುಖ್ಯಮಂತ್ರಿ ಹಂಗೆ ಉನ್ನತ ಶಿಕ್ಷಣ ಮಂತ್ರಿಗಳ ಭೇಟಿ ಮಾಡಿ ಇದರ ಕುರಿತು ಚರ್ಚೆ ಮಾಡಿನೆ ಅಂತ ಹೇಳ್ದು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಕೌನ್ಸಿಲ್ನ ಸಾಮಾನ್ಯ ಸಭೆ 4/28 ಬೆಳಿಗ್ಗೆ 11 ಪಂಚಾಯಿತಿನ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತ. ಪಂಚಾಯಿತಿನ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಳು. ವಿರಾಜಪೇಟೆ ಸೆಂಟೆನ್ಸ್ ಪದವಿ ಕಾಲೇಜಲ್ಲಿ ಕಾಲೇಜಿನ NSS ಘಟಕ, ಯುವ ರೆಡ್ಕ್ರಾಸ್ ಘಟಕ ಹಂಗೆ ಮೈಸೂರಿನ ಸಂತ ಜೋಸೆಫರ ರಕ್ತನಿಧಿ ಘಟಕದ ಕೂಡುಕೂಟಲಿ ರಕ್ತದಾನ ಶಿಬಿರ ಹಂಗೆ ಪುಕ್ಸಟ್ಟೆ ಆರೋಗ್ಯ ತಪಾಸಣಾ ಶಿಬಿರ ನಡೆದು ಶಿಬಿರನ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಮಾತಾಡಿ, ರಕ್ತದಾನ ಎಲ್ಲ ದಾನಗಳಿಗಿಂತ ತುಂಬ ದೊಡ್ಡ ದಾನ, ಮತ್ತೊಂದು ಜೀವನ ಉಳಿಸುವ ಪುಣ್ಯದ ಕೆಲಸ, ಮಕ್ಕ ಒಳ್ಳೆ ಪರಿಸರನ ಬೆಳೆಸುವುದರೊಟ್ಟಿಗೆ ಮನಾರ ಹಂಗೆ ಆರೋಗ್ಯಕ್ಕೆ ತುಂಬ ನಿಗಾ ಕೊಡೋಕು, ರಕ್ತದಾನ ಮಾಡೋದರಿಂದ ಸಮಾಜಕ್ಕೆ ಇನ್ನೊಬ್ಬಂಗೆ ಉಪಕಾರ ಮಾಡ್ದಂಗೆ ಆದಿತ್ತ ಹೇಳ್ದೋ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ಸುಂಟಿಕೊಪ್ಪನಾಡು ಕೊಡವ ಸಮಾಜದ ಕೂಡುಕೂಟಲಿ ಬರುವ ತಿಂಗಳ 3/21 ಸುಂಟಿಕೊಪ್ಪಲಿ ಸುಂಟಿಕೊಪ್ಪನಾಡು ಕೊಡವ ಸಾಂಸ್ಕೃತಿಕ ನಮ್ಮೆ ಜಂಬರ ನಡೆಸಿಕೆ ತೀರ್ಮಾನ ಮಾಡಿರೋತ್ತ ಅಕಾಡೆಮಿನ ಅಧ್ಯಕ್ಷ ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯವು ತಿಳಿಸೋಳು. ಮಡಿಕೇರಿ ECHS ಪಾಲಿಕ್ಲಿನಿಕ್ಲಿ ನಾಳೆ ರಕ್ತ ಪರೀಕ್ಷೆ ಇರುದುಲೆ. ಹಂಗೆ 28 ತಿಂಗಳ ಲೆಕ್ಕ ನೋಡಿದಿರೋದ್ರಿಂದ ಮುದ್ದುನ ಕೊಡ್ದುಲೆ. ಆದರೆ ತುರ್ತು ಸೇವೆಗಳಿಗೆ ಡಾಕ್ಟರ್ಗೆ ಸಿಕ್ಕಿವೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ನಾಳೆಯಿಂದ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಆಟದ ಬಣಲಿ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಕಡೆಯಿಂದ ರಾಷ್ಟ್ರಮಟ್ಟದ ಪದವಿ ಕಾಲೇಜು 7A ಹಾಕಿ ಆಟ ಏರ್ಪಾಡಾಟುತ್ತ ಕಾಲೇಜಿನ ಪ್ರಿನ್ಸಿಪಾಲ್ ಅವು ತಿಳಿಸೋಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯು ಬರುವ ತಿಂಗಳ 3/2 ಜಿಲ್ಲೆಗೆ ಬಂದವೆ. ಅಧ್ಯಕ್ಷರು ಅಂದು ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಏರ್ಪಾಡಾಗಿರುವ ಅರೆಭಾಷೆ ಗಡಿನಾಡ ಜಂಬರಲ್ಲಿ ಕೂಡಿಯಾಡಿವೆತ್ತ ಅವರ ಆಪ್ತ ಕಾರ್ಯದರ್ಶಿಗ ತಿಳಿಸೋಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಬರುವ ತಿಂಗಳ 3/8 ಜಿಲ್ಲೆಯ ಸುಮಾರು ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆದೇತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ. ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ, ಮಡಿಕೇರಿ ತಾಲೂಕು. ಹೊಸೂರು ಬೆಟ್ಟಗೇರಿ ಕಳತ್ಮಾಡು ಗ್ರಾಮ ಶ್ರೀ ಮಹಾದೇವರ ದೇವಸ್ಥಾನದಲ್ಲಿ ವಾರ್ಷಿಕ ಉತ್ಸವ ಆರಂಭಗೊಂಡಿದ್ದು ಈ ತಿಂಗಳ 28ರವರೆಗೆ ಬಿಳಿಗೇರಿ ಗ್ರಾಮದ ಶ್ರೀ ಉದಯಕುಮಾರ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ಸಂಜೆ 5 ಗಂಟೆಗೆ ಶ್ರೀ ಮಹಾದೇವರ ಮೆರವಣಿಗೆ, ಶ್ರೀ ಭದ್ರಕಾಳಿ ದೇವಸ್ಥಾನ ಪ್ರವೇಶ, 6:30 ಗಂಟೆಗೆ ಔಭೃತ ಸ್ನಾನ, ನಂತರ 11 ಸುತ್ತು ದೇವರ ನೃತ್ಯ ಬಲಿ, ಮಹಾಪೂಜೆ ನಡೆಯಲಿದೆ. ಪ್ರತಿದಿನ ಅನ್ನದಾನವಿದೆ. ಭಕ್ತಾದಿಗಳಲ್ಲಾಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2225571. ಫೆಬ್ರವರಿ 19ಕ್ಕೆ ಮರಣಪಟ್ಟ ನಡಿಕೇರಿ ಗ್ರಾಮ ಕೋಳೇರ ಎಸ್ ನಾಣಯ್ಯ ಇಂಡ ಪೊಣ್ಣು ಶಾರದಾ ಇಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚ ಪೊಲಕ 11 ಗಂಟೆಗೆ ನಡಿಕೇರಿಲುಳ್ಳ ಇಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಗ್ಯಾನ ಮಾಡಿದ ಬರನೊಂದು ಕೋಳೇರ ಎಸ್ ನಾಣಯ್ಯ ಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತ. ವಿರಾಜಪೇಟೆ ಪಕ್ಕ ಬಾಳುಗೂಡು ಗ್ರಾಮದ ಮೂರಿನ ಒಕ್ಕಕಾರ ಕಾಲೋದಿ ನಡತಿನ ಬಂದರುಳ್ಳ ಶ್ರೀ ಕಾಳೆಘಾಟ್ ದೇವಡ ಮಹಾಪೂಜೆ, ಶ್ರೀ ಕಾಳೆಘಾಟ್ ಸಂದೀಪ್ ತಂತ್ರಿಗಳ ಮುಂದಾಳತನತ್ ಇದೇ ಫೆಬ್ರವರಿ 28ಕ್ಕ ಬುಳ್ಯಾಚೆ ಪೊಲಾಕ 11 ಗಂಟೆಗೆ ನಡಪ. ಪಿಂಜ ಮಾರ್ಚ್ 1ಕ್ಕ ಚೆನ್ನಿಯಾಚೆ ಶ್ರೀ ಮಂದ್ರಮೂರ್ತಿ, ಪಿಂಜ ಶ್ರೀ ಕಾರೋಣ ತೆರೆ ನಡಪ. ನಾಳೆ ಭಕ್ತಂಗ ಮದಿತು ಕೂಡಿ ಅಡಿತು ದೇವರ ಆಶೀರ್ವಾದತೋಡೆ ತೀರ್ಥಪ್ರಸಾದ ನೋಪಡನವನೊಂದು ಮೂರಿನ ಕುಶಾಲಪ್ಪ ಪಿಂಜ ಒಕ್ಕಕಾರ ಕಟ್ಟಣಿತು. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಕೈಂಜ ನಾಳಂಕೆ 16 ನಾರಾಚರಂದ ಮರಣಪಟ್ಟ ಸಣ್ಣ ಪುಲಿಕೋಟು ಗ್ರಾಮತ್ರ ಬೋಳೈರಿರ ಅನಿಲ್ ಕುಮಾರ್ ಸತೀಶ್ ಅಂಡ ಮಾದ ಕಾರ್ಬಾರ್ನ ಇದೇ ಫೆಬ್ರವರಿ 27ಕ್ಕ ಬ್ಯಾಳಾಚೆ ಪೋಲು 11 ಗಂಟೆಗೆ ಸಣ್ಣ ಪುಲಿಕೋಟು ಗ್ರಾಮತ್ತುಳ್ಳ ಬೋಳೈರಿರ ಐನ್ ಮನೆಯಲ್ಲಿ ನಡೆತೋಕೆ ಏರ್ಪಾಡು ಮಾಡಿತು. ಊರು ಕೇರಿ ನೆರೆಕರೆಕಾರ ಬಿಂದು ಚಂಗಾದಿಯ ಒಕ್ಕಕಾರ ಪಿಂಜ ಕಾಗದ ಎತ್ತವು ಇದನ್ನೇ ನಂಗಡ ತಕ್ಕಾರ ಅಂದು ಜ್ಞಾನ ಮಾಡಿ ಬಂದಿತ್ತು ಸಾಕಾರ ತರೋಣೊಂದು ಕೇಟಣಿತು. ಅವು ಬೋಳೈರಿರ ದಮಯಂತಿ ಸೋದರಂಗ ಪಿಂಜ ಒಕ್ಕಕಾರ. ಪ್ರತಿನಿತ್ಯ ವಿದ್ಯುತ್ ಸಮಸ್ಯೆ, ಪವರ್ ಕಟ್ ಸಮಸ್ಯೆ, ವಿದ್ಯುತ್ ಬಿಲ್ ಹೊರೆ, ಈ ಎಲ್ಲ ಸಮಸ್ಯೆಗಳ ಸುಳಿಯಿಂದ ಹೊರಬರಬೇಕೆ? ಹಾಗಿದ್ದರೆ ಅದಕ್ಕೆ ಇರುವ ಪರ್ಯಾಯ ಮಾರ್ಗವೆಂದರೆ ಪ್ರಕೃತಿ ದತ್ತವಾದ ಸೌರಶಕ್ತಿ. ಒಮ್ಮೆ ಹಣ ಹೂಡಿಕೆ ಮಾಡಿ ನಿರಂತರ ವಿದ್ಯುತ್ ಪಡೆಯಿರಿ. ನಿಮ್ಮ ವಿದ್ಯುತ್ ಸಮಸ್ಯೆಗೆ ವಿಗಾರ್ಡ್ ಸೋಲಾರ್ ಎನರ್ಜಿ ಉತ್ತಮ ಪರಿಹಾರ. ವಿಗಾರ್ಡ್ ಆಫ್ ಗ್ರಿಡ್ ಮತ್ತು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್, ಅಲ್ಲದೆ ಸೋಲಾರ್ ಪಂಪ್, ಸೋಲಾರ್ ಇರಿಗೇಷನ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ ಕೊಡಗು ಜಿಲ್ಲೆಯ ವಿಗಾರ್ಡ್ ನ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್, ಪೊಲಂಪೇಟ್ ರೋಡ್, 60 ಕ್ಲೂ, ಗೋಣಿಗುಪ್ಪ. ಕಾಲ್ 6 3 6 0 6 8 2 1 9 3 4 3 8 2 8 3 6 9 9 8 0 9 7 0 5 2 9. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನ ಲೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕುಶಾಲನಗರ ತಾಲೂಕು ಕೇಂದ್ರತ್ತುಳ್ಳ ಸಮುದಾಯ ಆರೋಗ್ಯ ಕೇಂದ್ರತ್ನ 100 ಕಡಿಕೆಯುಳ್ಳ ಆಸ್ಪತ್ರೆ ಆಯ್ತು ಮಾಡೋಕ್ಕೂ ಬೋಂಡಿಯನ ಕ್ರಮ ಅಡ್ತಣಿತು ಎಂದು ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅಣಿಚಿ. ಕುಶಾಲನಗರ ಕನ್ನಡ ಸಿರಿ ಸ್ನೇಹ ಬಳಗತ್ರ ಆದನೆಂಜ ಕರ್ನಾಟಕ ಸುವರ್ಣ ಸಂಭ್ರಮತ್ರ 50ನೇ ಕಾರ್ಯಕ್ರಮತ್ರ ಮಾರಿಪತ್ತು ರೈತ ಸಹಕಾರ ಭವನತ್ ನಿನಂದು ಆಯೋಜನೆ ಮಾಡಿದೆಂಜ ಮಾಜಿ ಮುಖ್ಯಮಂತ್ರಿ ಕುಶಾಲನಗರ ಕಾರಳಾನ ದಿವಂಗತ ಆರ್ ಗುಂಡೂರಾವ್ ನುಡಿನಮನ ಪಿಂಜ, ಹಾರಂಗಿ ಜಲಾಶಯತ್ರ ನಿರ್ಮಾತೃ ಮಾಜಿ ಮುಖ್ಯಮಂತ್ರಿ ದಿವಂಗತ ವೀರೇಂದ್ರ ಪಾಟೀಲ್ ಲಂಗಡ ಪುಟ್ಟನ ನಾಳರ ಮಾರಿಪತ್ತು ಕುಶಲೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದವು ತಕ್ಕ ಬಂದಿತ್ತು. ಪೊನ್ನಂಪೇಟೆ ತಾಲೂಕು ಕೇಂದ್ರತ್ರ ಆರೋಗ್ಯ ಕೇಂದ್ರತ್ನ ಸದ್ಯತೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿತು. ಅಲ್ಲಿಂಜ ತಾಲೂಕು ಆಸ್ಪತ್ರೆ ಆಯ್ತು ಮಾಡೋಕ್ಕೂ ಕ್ರಮ ಅಡ್ತಣಿತು. ಈ ದಂಡ ಆಸ್ಪತ್ರೆ ಬಳಚಕ್ಕೆ ಈ ಸಾಲರ ಬಜೆಟ್ ಅನುದಾನ ಕೊಡಬೇಕು ಕ್ರಮ ಅಡ್ತಣಿತು ಎಂದು ಅವು ಅಣುಚಿ. ಸಂಸದ ಯದುವೀರ್ ಒಡೆಯರ್ ಅಂಗ ಅಳ್ತುಕಾರ್ತಿ ಪುಷ್ಪ ಶಿವರಾಮ್ ರಾಯ್ ಒಲ್ದಿನ ತಂಬೆಲ್ಲರೂ ಕೃತಿನ ಬಿಡುಗಡೆ ಮಾಡಿತು ತಕ್ಕ ಬಂದಿದ್ದು. ಅರಂಗಿ ಜಲಾಶಯ ತುಂಜ ಮೈಸೂರು ಕೊಡಗು ಭಾಗತ್ರ ಬಳಕಾರಕ್ಕೆ ತುಂಬಾ ಅನುಕೂಲ ಆಯಿತು. ಈಂಡ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಅನ ದಿವಂಗತ ಆರ್ ಗುಂಡೂರಾವ್ ಪಿಂಜ ದಿವಂಗತ ವೀರೇಂದ್ರ ಪಾಟೀಲ್ ಎಂಗಳ ಸ್ಮರಣೆ ಮಾಡೋಣದು ಅಣ್ಣುಚಿ. ಮಡಿಕೇರಿ ಇಸಿಎಚ್ಎಸ್ ನಾಳೆ ಚೋರೆ ಪರೀಕ್ಷೆ ಇಪ್ಪಲೆ ಪಿಂಜ 28 ತಿಂಗತ್ರ ಲೆಕ್ಕ ಪರಿಶೋಧನೆ ಉಳ್ಳಾನಗೊಂಡು ಮದ್ದು ಕೊಡಬಹುದು ಇಪ್ಪಲೆ ತುರ್ತು ಸೇವೆಗೆ ಡಾಕ್ಟರ್ ಸೈಪ್ಪ ಅಂದು ಪ್ರಕಟಣೆ ಅರಿಚಿಟ್ಟಿತ್ತು. ಇದೇ 28 ರಾಷ್ಟ್ರೀಯ ವಿಜ್ಞಾನ ದಿನತ್ರ ಮಾರಿಪತ್ತು ರಾಜ್ಯತ್ರ ಎಲ್ಲಾ ಸ್ಕೂಲು ಕಾಲೇಜ್ ಪಿಂಜ ಸರ್ಕಾರಿ ಕಚೇರಿಯಲ್ಲಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡೋಕ್ಕೆ ರಾಜ್ಯ ಸರ್ಕಾರತ್ರ ಆದನೆಂಜ ಸುತ್ತೋಲೆ ಹೊರಡಿಸಿಟ್ಟಿತ್ತು ಎಂದು ಚೆರೆ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅರಿಚಿಟ್ಟಿತ್ತು.